ಪುಟ್ಟ ಎಲ್ಲಮ್ಮರ ಮನೆ ಮರ ನೋಡಿ ನಾನು ಧನ್ಯ ಎನ್ನ ದುರಿತ ದೋಷಗಳ ಪರಿಹಾರ ಸೆಂದು ಗಿರಿಯೇ ಎನ್ನ ದುರಿತ ದೋಷಗಳ ಪರಿಹಾರ ಸೆಂದು ಗಿರಿಯೇ ಆ ಇಂದ್ರಲೋಕದಾಗ ಇಂದ್ರಲೋಕದಾಗ ನಂದನ ವನದೊಳು ಪೋಕಿನ ಕಾಣಬಾರದ ಕೈಲಾಸ ಐಶ್ವರ್ಯ ಕಾಣಬಾರದ ಕೈಲಾಸ ಐಶ್ವರ್ಯ ಕಾಣ ಆ ಜಂಬೂದೀಪದ ರಂಬಿಯ ವನದೋಳು ತುಂಬಿ ಒಳಪಳ ಸೂಸಲಾಡದಿದ್ದು ಜಂಬೂದೀಪದ ರಂಬಿಯ ವನದೋಳು ತುಂಬಿ ಒಳಪಳ ಸೂಸಲಾಡತಿದ್ದು ಏ ಪಾತಾಳ ತೀರ್ಥ ಪಾರ್ವತಿ ದೇವಿಗೆ ಸೀತಾಳಗಾಗಿ ಮನು ಶ್ರೀ ಗೌರಿಗೆ ಅಂಬಾ ಪಾಲಿ ಸ ಮೂರು ನದಿಯ ದಾಟಿ ಆರು ಬೆಟ್ಟವನು ಏರಿನು ಎನ್ನ ಭೋಗದಿ ಭ್ರಮೆಗಳ ತ್ಯಾಗ ಮಾಡಿದ ಮುಂದ ಜೋಗಳ ಬಾವಿಗೆ ಸಾಗಿನು ಎನ್ನ ಭೋಗದಿ ಭ್ರಮೆಗಳ ತ್ಯಾಗ ಮಾಡಿದ ಮುಂದ ಜೋಗಳ ಬಾವಿಗೆ ಸಾಗಿನು ಆ ಮಂಡಲ ದಂಡಿಗೆ ಚಂದುಳ್ಳ ಚೌಡಿಗೆ ಬಂಡಿ ತುಂಬಿ ಬಣ್ಣರ ತೂರುತ ಬರತಿದ್ದು ಮಂಡಲ ದಂಡಿ ಚಂದುಳ್ಳ ಚೌಡಿಗೆ ಬಂಡಿ ತುಂಬಿ ಬಣ್ಣರ ತೂರುತ ಬರತಿದ್ದು ಏ ಮುಂದ ಪ್ಯಾತ್ರಿ ಮೇಳ ಜಾತ್ರಿ ಚಂಡಿ ಬಂದ ಜೋಗಳ ಬಾವಿ ಸತ್ಯವ್ವನಗಿರಿಗೆ ಅಂಬಾ ಪಾಲಿ ಧರ್ಮದಿಂದ ಕಟ್ಟಿ ಕಂಡನ ಗಾಂಧುಟ್ಟಿಗೆ ನಾವು ಊಸಬೇವಿನ ದಂಡಿ ಬಂಡಾರ ಬಟ್ಟಿನ ತೋಟಿನ ಊಸಬೇವಿನ ದಂಡಿ ಬಂಡಾರ ಬಟ್ಟಿನ ತೋಟಿನ ಉದು ಅಂತ ಸಾಗಿ ಉಗ್ರ ದೇವಿನೆಲ್ಲ ಪಾದ ಗಟ್ಟಿಗೆ ಹೋಗಿ ಮೂಟಿನ ಕಳಸ ರಂಬಿನ ಕಳಸ ಕಂಡನ ಕರ್ವ ಮುಗದ ವರ್ವ ಆಯ್ ಕಳಸ ರಂಬಿನ ಕಳಸ ಕಂಡನ ಕರ್ವ ಮುಗದ ಆಮಾಯೇ ಪುಂಡ ದೈತ್ಯರ ರುಂಡ ಹಾರಿಸಿ ಚಂಡ ತಂದ ಚೌಡಿಕಿ ಮಾಡಿರಿ ಪುಂಡ ದೈತ್ಯರ ರುಂಡ ಹಾರಿಸಿ ಚಂಡ ತಂದ ಚೌಡಿಕಿ ಮಾಡಿರಿ ಏ ದಂಡು ತ್ಯಾಕುತ ಮಂಡಲ ದೇವಿ ಕೊಂಡಾಡುತ್ತ ನಾ ಬಂದಿನ ಗಿರಿಗೆ ಅಂಬಾ ಪಾಲಿ ಸ ಆತ್ಮೀಯರೇ, ಮಾರ್ಚ್ 24 ವಿಶ್ವ ಕ್ಷಯರೋಗ ದಿನ. ಕ್ಷಯರೋಗದ ಬಗ್ಗೆ ಜನಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ನಿಮ್ಮ ನೆಚ್ಚಿನ ವಿಜಯಪುರ ಆಕಾಶವಾಣಿ ಕೇಂದ್ರ ದಿನಪೂರ್ತಿ ವಿಶೇಷ ಮಾಹಿತಿ ಸಂದರ್ಶನ ರೂಪಕಗಳನ್ನು ಪ್ರಸಾರ ಮಾಡಲು ಯೋಜಿಸಿದೆ. ವಿಜಯಪುರ ಜಿಲ್ಲಾ ಕ್ಷಯರೋಗ ನಿರ್ಮೂಲನಾ ಕೇಂದ್ರದ ವೈದ್ಯರು ಸಿಬ್ಬಂದಿ ಭಾಗವಹಿಸಿ ಕ್ಷಯರೋಗದ ಚಿಕಿತ್ಸೆಯ ಸಂಪೂರ್ಣ ಮಾಹಿತಿ ಹಾಗೂ ಸೌಲಭ್ಯಗಳ ಬಗ್ಗೆ ತಿಳಿಸಿ ಹೇಳಲಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ ಕ್ಷಯರೋಗವನ್ನು ಸೋಲಿಸಲು ಸಹಕರಿಸಿ. ಅದಕ್ಕಾಗಿ ಗುರುವಾರ ಮಾರ್ಚ್ 24ರಂದು ಬೆಳಿಗ್ಗೆಯಿಂದಲೇ ವಿಜಯಪುರ ಆಕಾಶವಾಣಿ ಕೇಂದ್ರವನ್ನು ಟ್ಯೂನ್ ಮಾಡಿ, ಅಲ್ಲದೆ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ನೀವು ಎಲ್ಲೇ ಇದ್ದರೂ ಕೇಳಬಹುದು. ಸೊ ಟಿವಿ ಸೋಲಿಸಿ, ವಿಜಯಪುರ ಗೆಲ್ಲಿಸಿ. ah

ಈ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ ಕ್ಷಯರೋಗವನ್ನು ಸೋಲಿಸಲು ಸಹಕರಿಸಿ. ಅದಕ್ಕಾಗಿ ಗುರುವಾರ March 24 ಬೆಳಿಗ್ಗೆಯಿಂದಲೇ ವಿಜಯಪುರ ಆಕಾಶವಾಣಿ ಕೇಂದ್ರವನ್ನು ಟ್ಯೂನ್ ಮಾಡಿ, ಅಲ್ಲದೆ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ನೀವು ಎಲ್ಲೇ ಇದ್ದರೂ ಕೇಳಬಹುದು. ಸೋ ಟಿವಿ ಸೋಲಿಸಿ, ವಿಜಯಪುರ ಗೆಲ್ಲಿಸಿ.